ಇದು ಎಲ್ಲಿ ಕಲ್ತ್ ಬಂದ್ರು, ಏನ್ ಕತೆನೋ. ತಿಂತ ಇದ್ರೆ ತಿಂತಾನೇ ಇರನ ಅನ್ಸುತ್ತೆ. ಅದ್ಯಾನಡಿ ಸಾಮಾನು ಹಾಕ್ತಾರೆ ಅಂತೀನಿ. ಇದಿರ್ಲಿ, ಒಳ್ಳೆ ಶಕ್ತಿ ಇರುತ್ತೆ ಅಲ್ವಾ? ಇದ್ದೇ ಇರುತ್ತೆ ಬಿಡು. ಅದ್ ಸರಿ, ಹಾಗೋ ನೋಡಲಿ, ಅಲ್ಲಿ ಶಿವಣ್ಣ ಗೌರಮ್ಮ ಇಬ್ರು ಬರ್ತಾ ಇದಾರೆ. ಇದ್ ಎಲ್ಲಿಗ್ ಬಂದಿದ್ರು ಇಬ್ರುವೆ? ಈ ಶಿವಣ್ಣನಿಗೆ ಏನಾಯ್ತೋ ಏನೋ, ಒಳ್ಳೆ ಕರೆಂಟ್ ಹೊಡೆದ ಕಾಗೆ ತರ ಆಗೈತಿ ಮಕ. ಅದೇನ್ ಹೇಳ್ತೀಯ ಬಿಡು, ಬೆಳಿಗ್ಗೆಯಿಂದ ಒಂದೇ ಸಮಕ್ಕೆ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇತ್ತು ಕಣವ್ವ. ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದೆ. ಅಯ್ಯಯ್ಯಯ್ಯ, ಅದೇನಪ್ಪ ಅಂತ ಘನಂದಾರಿ ದೊಡ್ಡ ರೋಗ ನಿನ್ಗೆ? ಯಾವಾಗ ನೋಡಿದ್ರು ಕೊರಗ್ತಾನೇ ಇರ್ತೀಯ. ಅದೇನ್ ಮನುಷ್ಯ ಏನ ಕಣಪ್ಪ ನೀನು? ಸುಮ್ನಿರ್ ಜಯಮ್ಮ, ಕಾಯಿಲೆಗಳು ಯಾರಿಗ್ ತಪ್ಪಿದ್ದೇಳವ? ಸಣ್ಣ ಪುಟ್ಟ ತೊಂದ್ರೆ ಇದ್ದಿದ್ದೆ, ಅದಕ್ಕೆ ಕಂಡವ್ರನ್ನ ಆಡ್ಕೊಳ್ಳೋದು ಯಾವ ನ್ಯಾಯ ಹೇಳು ಅಂತೀನಿ. ಅಯ್ಯಯ್ಯಯ್ಯೋ, ಏನೋ ನನ್ ಕತೆಯೋ. ಜೀವನ ನನ್ ಸಾಕಾಗಿ ಹೋಗೈತೆ ತಾಯಿ. ಈ ಗ್ಯಾಸ್ಟ್ರಿಕ್ಕು, ಎದೆ ಉರಿ, ಹೊಟ್ಟೆ ನೋವು, ಸುಸ್ತು ಒಂದ ಎಲ್ಡ, ನಾನ್ ತಾನೇ ಏಟು ಅಂತ ತಡ್ಕೊಳ್ಳ. ನೀವೇ ಹೇಳಿ, ಆಸ್ಪತ್ರೆಗೆ ಹೋಗೋದು, ದುಡ್ಡು ಖರ್ಚು ಮಾಡ್ಕೊಳ್ಳೋದು, ಇದೇ ಬದುಕಾಗೈತೆ. ಇರ್ಲಿ ಬಿಡು ಶಿವಣ್ಣ, ಒಂದ್ ಸಣ್ಣ ಹೊಟ್ಟೆ ನೋವಿಗೆ ಯಾಕೆ ಹಿಂಗಾಡ್ತೀಯ? 4 ದಿವಸ ಮಾತ್ರೆ ನುಂಗಿರಿ, ಅದೇ ಹುಷಾರಾಗುತ್ತೆ. ಬಾರಪ್ಪ ಶಿವಣ್ಣ ಬಾ. ಈ ಶಿವಣ್ಣ ಒಂಥರ ಬಾಳೆಹಣ್ಣಿನ ಗುಡಾಣದಲ್ಲಿ ಬೆಳೆದ ಮನುಷ್ಯ ಇದ್ದಂಗೆ, ಬಲು ಸೂಕ್ಷ್ಮೆ. ಬಿಸಿಲಿಗೆ ಹೋದ್ರು ಉಷ್ಣ, ನೆರಳಿಗೆ ಬಂದ್ರು ಶೀತ ಅಂತೀನಿ. ಇನ್ನೊಬ್ರನ್ನ ಆಡ್ಕೊಳಕ್ಕೆ ಕಾಯ್ತಾನೇ ಇರ್ತೀಯ ನೋಡ್ ಜಯಮ್ಮ. ಇರ್ಲಿ ನಡೀರಿ, ಮನೆ ಹತ್ರ ಕೆಲ್ಸ ರಾಶಿ ಬಿದ್ದುದೆ. ಅಮ್ಮ ಜಯಮ್ಮ, ಇದೀಯಂತ ಈ ಮನೆಗೆ ಮನ್ಕಂಡೈತೆ ಅಂತದ್ದೇನಪ್ಪ ಆಗಿರೋದು? ನೆನ್ನೆ ತಾನೆ ಚೆನ್ನಾಗೇ ಇತ್ತು, ಇವತ್ತೇನಾತು? ಬಾ ಶಿವಣ್ಣ, ನೆನ್ನೆ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತಿಗೆ ಜಯಮ್ಮ ಗಂಗಮ್ಮ ಇಬ್ರಿಗೂ ಹೊಟ್ಟೆ ನೋವು, ವಾಂತಿ ಬೇದಿ ಅಂತ ಒಂದೇ ಸರಿ ಎಲ್ಲ ಶುರುವಾಗಿ ಸುಸ್ತಾಗಿ ಹೋಗಿದ್ರು. ಅಷ್ಟೊತ್ತಿನಲ್ಲಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಮಾರಾಯ, ಇಬ್ರು ಇಲ್ಲೇ ಇದ್ದಾರೆ. ಬಾರಪ್ಪ ಶಿವಣ್ಣ ಬಾ. ನೆನ್ನೆ ನಿನ್ನ ಅಂದಾಡ್ಕೊಂಡದಕ್ಕೆ ಸರಿಯಾಗಿ ಆಯ್ತು ನೋಡ್ ನನಗೆ. ನಾಯಿ ಪಾಡಾಯ್ತೆ ಕಣಪ್ಪ, ಪ್ರಾಣ ಹೋಗಿ ಪ್ರಾಣ ಬಂತು. ನಿನಗೆ ಅದಕ್ಕಿಂತ 10 ಪಟ್ಟು ಹೆಚ್ಚಾಗಿ ರೋಗನೇ ಕಾಣುತ್ತೆ ಕಣ್ಮಾರಯ್ಯ. ಆ ಗಬ್ಬು ಗಸಿ ಎಲ್ಲ ತಿಂದು ಬಂದ್ವಲ್ಲ, ಒಂದೀಟುವೇ ಕರಿಗೆ ಇಲ್ಲ. ಹೇಳಕ್ಕೆ ನಾಚಿಕೆ ಆಗುತ್ತೆ ಬಿಡು. ನಾನು ಕೂಡ ಹೊರಗೆ ಈ ಚಟ್ಟೊಟ್ಟು ತಿಂದು ತಿಂದೆ ಹೆಂಗ ಆಗಿರೋದು, ಬಾಯಿಗೆ ಚೆನ್ನಾಗೈತೆ ಅಂತ ತಿಂದು ಬರಬಾರದ ಕಾಯಿಲೆ ಎಲ್ಲ ಬಂದು ಕುಂತವೆ. ಆ ನೋವ ಯಾರಿಗೆ ಹೇಳನ ಬಿಡು. ಹಿಂದೆಲ್ಲ ಊಟಕ್ಕಾಗಿ ಕಷ್ಟ ಪಡೋರು, ಈಗ ಹೊರಗಡೆ ಹೋಗಕ್ಕೆ ಉಸಿರು ಕಟ್ಬೇಕಾಗ್ತೈತೆ. ಮೊದ್ಲೆಲ್ಲ ಗಡಿಯಾರದ ಗಂಟೆ ಹೊಡೆದಂಗೆ ಟೈಮಿಗೆ ಸರಿಯಾಗಿ ಆ ಕೆಲ್ಸ ಸಲೀಸಾಗ ಆಗ್ಬಿಡೋದು. ನಿಜ ಗೌರಮ್ಮ, ಅದಿರ್ಲಿ, ಇನ್ನೊಬ್ರನ್ನ ಆಡ್ಕೊಂಡು ನಮಗ್ ಬಂದು ನೋಡು. ನನ್ ಬೆನ್ನು ನನಗ್ ಕಾಣಲ್ಲ ಅನ್ನಂಗೆ, ಮಸಾಲೆ ಅಂತ ರುಚಿಯಾಗಿ ಆಸೆ ಬಿದ್ದು ಹೊರಗೋಗಿ ತಿಂಡಿ ತಿಂದು ಮೊಳೆ ರೋಗ ಬಂದೈತಿ. ಇನ್ನು ಅದನ್ ಬೇರೆ ಕುಯಿಸ್ಕೋಬೇಕಂತೆ. ಓ, ಒಂಥರ ನಾಚಿಗ್ಗೇಡು. ಸಣ್ಣ ಮಕ್ಳಂಗೆ 3 ಹೊತ್ತು ಬಾಯಿ ನೀರು ಸುರಿಸ್ಕೊಂಡು ಸಿಕ್ ಸಿಕ್ಕಿದ್ದನ್ನೆಲ್ಲ ತಿಂತ ಇದ್ವಲ್ಲ ನಾವು, ಆಗ್ಬೇಕಾಗಿದ್ದೆ ನಮಗೆ. ಆ ಉಪ್ಪು ಹುಳಿ ಏನೇನೋ ತಿಂದು ಬಿ ಪಿ ಬಂದು ಕುಂತೈತಿ. ಉಷ್ಣ ಜಾಸ್ತಿಯಾಗಿ ಅದೇನ್ ಹೇಳನ, ಅದು ಒಂಥರ ತೊಂದ್ರೆ. ಇಲ್ಲಿ ಕೇಳು ಗಂಗಮ್ಮ, ಹೊಟ್ಟೆ ಅನ್ನೋದು ಹಂಗೆ ಏನೋ ತುಂಬಿಕೊಂಡಂಗಾಗಿ ಇನ್ನಿಲ್ಲದ ಹಿಂಸೆ ಕೊಡುತ್ತೆ ಕಣವ. ಗಾಳಿ ಹೊರಗೋಗ ತನಕ ಬೇಡ ಕತೆ. ಇದು ಒಂಥರ ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ ಅಲ್ವಾ? ನಾವೆಲ್ಲ ಸೇರಿ ಪರಿಸರ ನಾಶ ಮಾಡ್ತಾ ಇದ್ದೀವಿ. ಅದೇನೋ ಹೇಳ್ತಾರಲ್ಲ, ಮುಲುಕ್ತಾ ಮುಕ್ತಾ ಮಳೆ ರೋಗ, ಕೊರಕ್ತಾ ಕೊರಕ್ತಾ ಅಸ್ಮಾ ರೋಗ ಅನ್ನಂಗಾಗೈತೆ. ಏ ಸುಮ್ನೆ ಇರು ಶಿವಣ್ಣ, ಈಗ್ಲೂ ನಿನ್ ತಮಾಷೆ ಮಾತ್ ಬಿಡಲ್ಲ. ಇದೆಲ್ಲ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ಬೇಕಾದ ವಿಷಯ. ಡಾಕ್ಟರ್ ಹೇಳಿದ್ರು ನಿಮ್ಮ ಆಹಾರ ಪದ್ಧತಿನ ಸರಿ ಮಾಡ್ಕೊಳ್ಳಿ ಅಂತ. ಹ್ಮ್ ಕಣವ, ನಮ್ಮ ಅಜ್ಜ ಅಜ್ಜಿಗೆ ಯಾವ ಗ್ಯಾಸ್ಟ್ರಿಕ್, ಪೈಲ್ಸ್, ಬಿ ಪಿ, ಶುಗರು ಏನು ಇರ್ಲಿಲ್ಲ. ಕಲ್ ತಿಂದ್ ಕಲ್ ಅರಗಿಸ್ತಿದ್ರು. ಎಂತ ಆರೋಗ್ಯ ಅವ್ರದ್ದು, ಕಲ್ ಗುಂಡ್ಗಿದ್ದಂಗಿದ್ರು. ಏನಂತೀಯ ಗಂಗಮ್ಮ? ಹ್ಮ್ ಕಣವ, ಅವ್ರೇನು ನಮ್ಮಂಗೆ ಕೆಟ್ಟ ಬಣ್ಣ ರಾಸಾಯನಿಕ ತಿಂತ ಇರ್ಲಿಲ್ಲ ಜಯಮ್ಮ. ಲಕ್ಷಣವಾಗಿ ಮುದ್ದೆ, ರೊಟ್ಟಿ, ಕಾಳು ಸೊಪ್ಪು ಅಂತ ಮೈಗೆ ಒಳ್ಳೇದಾಗೋ ಆಹಾರನ ಬಳಸ್ತಾ ಇದ್ರು. ನಾವು ಬಾಯಿ ಚಪ್ಪಲ ಪೂರೈಸೋ ಆಹಾರ ತಿಂತಾ ಇದ್ದೀವಿ. ಅವ್ರ ಊಟ ಒಟ್ಟಿಗೆ ಸಿಹಿ, ನಮ್ಮ ಊಟ ಬಾಯಿಗೆ ಸಿಹಿ. ಅದಕ್ಕೆ ಮತ್ತೆ ಬರಬಾರದ ಕಾಯಿಲೆ ಬಂದಿರೋದು. ಆದ್ರೂ ಇತ್ತೀಚೆಗೆ ಕೆಲವು ಜನ ಬುದ್ಧಿವಂತರು ಹಳೆ ಆಹಾರ ಪದ್ಧತಿಗೆ ಬದಲಾವಣೆ ಮಾಡ್ಕೊಂಡಿದ್ದಾರಂತೆ. ನಮ್ಮಂತ ಅರ್ಧಂಬರ್ಧ ತಿಳುವಳಿಕೆರೆ ತಪ್ಪು ತಪ್ಪು ಆಹಾರ ಸೇವನೆ ಮಾಡಿ ಇಲ್ದೆ ಇರೋ ತೊಂದರೆ ಮಾಡ್ಕೊಂತ ಇದ್ದೀವಿ. ಮೂಲೆ ಸೇರಿದ್ದ ಸಾವಿ, ಸಜ್ಜೆ, ನವಣೆ ಇತ್ತೀಚೆಗೆ ತುಂಬಾ ಜನ ತಿನ್ನೋಕೆ ಪ್ರಾರಂಭ ಮಾಡಿದರಂತೆ. ನಿಜವಾ? ಮೂಗರ್ಮ, ಒಂದ್ ಕಾಲದಲ್ಲಿ ಬಡವರ ಆಹಾರ ಅಂತ ಕಡೆಗಣಿಸಿದ್ದ ಇವುಗಳು ಈಗ ಸಿರಿಧಾನ್ಯ ಅಂತ ಕರೆಸ್ಕೊಳ್ಳಕ್ಕೆ ಪ್ರಾರಂಭ ಆಗಿವೆ. ಸಿರಿ ಅಂದ್ರೆ ಸಂಪತ್ತು, ಅದರ ಅರ್ಥ ದುಡ್ಡು, ಒಡವೆ, ಬಂಗಾರ ಅಂತ. ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೋಡ್ ಗಂಗಮ್ಮ. ನೋಡವ್ವ, ಯಾಕವ ಹಂಗಂತೀಯ? ಬರೀ ಅದು ಮಾತ್ರ ಸಂಪತ್ತು ಅನ್ನೋದು ನನ್ನ ನಿನ್ನಂತವರ ತಿಳುವಳಿಕೆ. ಆದ್ರೆ ಆರೋಗ್ಯವೇ ಸಂಪತ್ತು ಅನ್ನೋದು ಬುದ್ಧಿವಂತರಿಗೆ ಚೆನ್ನಾಗಿ ಗೊತ್ತು. ಅದೇನೋ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ, ಏನ್ ಶಿವಣ್ಣ ಅದು? ಅದೇ ಕಣ, ಅದನ್ನೇ ತಾನೇ ಆರೋಗ್ಯವೇ ಭಾಗ್ಯ ಅಂತ ಕನ್ನಡದಲ್ಲಿ ಮೊದ್ಲೇ ಹೇಳಿರೋದು. ಅದೇನೋ ಸರಿ, ಆದ್ರೆ ಸಿರಿಧಾನ್ಯಕ್ಕೂ ಈ ಸಂಪತ್ತಿಗೂ ಏನ್ ಸಂಬಂಧ ಅಂತೀನಿ? ಆರೋಗ್ಯಕ್ಕೆ ಮೂಲ ಕಾರಣ ನಮ್ಮ ಆಹಾರ ಅಭ್ಯಾಸ ಇತ್ಯಾದಿಗಳು. ಆಹಾರ ಅಂದ್ರೆ ಅದರಲ್ಲಿ ಎಲ್ಲಾ ರೀತಿಯ ಪೌಷ್ಟಿಕಾಂಶಗಳು ಇರಬೇಕು. ಆದ್ರೆ ಬರೀ ಹೊಟ್ಟೆ ತುಂಬಿದ್ರೆ ಸಾಲದು ಅನ್ನು, ಏನೋ ಒಂದಿಷ್ಟು ಸಮಯಕ್ಕೆ ಸರಿಯಾಗಿ ತಿಂದ್ರಾಯ್ತು ಅನ್ನೋದು ನನ್ನ ಅಭಿಪ್ರಾಯ. ತುಂಬಿದ್ರೆ ಸಾಲದು ಅನ್ನು, ಏನೋ ಒಂದಿಷ್ಟು ಸಮಯಕ್ಕೆ ಸರಿಯಾಗಿ ತಿಂದ್ರಾಯ್ತು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಅಲ್ವೇ ಈಗ ತೊಂದರೆಯಿಂದ ಕೊರಗ್ತಾ ಇರೋದು. ಬರೀ ತಿಂದ್ರೆ ಸಾಲದು, ಏನ್ ತಿಂದೆ ಎಂಬುದು ಕೂಡ ಮುಖ್ಯ ಅಂತೀಯಾ? ಹ್ಞೂ, ಮತ್ತೆ ಅದ್ರ ಜೊತೆಗೆ ಎಷ್ಟು ತಿಂದೆ ಎಂಬುದು ಮುಖ್ಯವೇ ಕಣವಾ? ಎಂತ ಆಹಾರ ತಿಂತೀವಿ ಅಂತ ಆರೋಗ್ಯ ಪಡಿತೀವಿ. ಈ ಸಿರಿಧಾನ್ಯಗಳಲ್ಲಿ ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ಗಳು ತುಂಬಾ ಹೆಚ್ಚಾಗಿವೆ. ಇವು ನಮ್ಮ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕು. ಇದಕ್ಕೆ ಇವನ್ನು ಸಂಪದ್ಭರಿತ ಧಾನ್ಯಗಳು ಅಂತ ಕರೆಯೋದು. ಇದೇ ನೋಡಿ ಸಿರಿಧಾನ್ಯಕ್ಕೂ ಸಂಪತ್ತಿಗೂ ಇರುವ ಸಂಬಂಧ. ಹ್ಞೂ ಕಣವ, ಈಗೀಗಂತೂ ಎಲ್ಲಾ ಕಡೆನೂ ಈ ಸಿರಿಧಾನ್ಯದ್ದೇ ಸುದ್ದಿ. ಅದೇನ್ ಇನ್ನೊಂದು ಹೆಸರು ಕೂಡ ಆಯ್ತಂತಿದಕ್ಕೆ, ಅದೇ ತೃಣಧಾನ್ಯ ಅಂತ. ಅಂದ್ರೆ ಹುಲ್ಲಿನಲ್ಲಿ ಬೆಳೆಯುವ ಪೈರು ನೋಡು, ಅದಕ್ಕೆ ಈ ಹೆಸರು. ನಾವು ಸಣ್ಣವರಿದ್ದಾಗ ಸಾವಕ್ಕೆ ಅನ್ನನೇ ಉಣ್ತಾ ಇದ್ದಿದ್ದು. ಸಾವಕ್ಕೆ ಅನ್ನ, ಹುಳ್ಳಿಕಾಳು ಸಾರು, ಎಂತ ವೈನಾಗಿರೋದು ಅಂತೀಯ? ಹಂಗೆ ನವಣಕ್ಕಿ ಅನ್ನಕ್ಕೆ ಮೊಸರು ಸೇರಿಸಿ ಉಣ್ಣಕ್ಕೆ ಎಷ್ಟು ಪಸಂದ ಆಗಿರೋದು ಗೊತ್ತಾ? ಆರಕ್ದಕ್ಕಿ ಪಾಯಸ ಮಾಡೋರು ಏ ಬಿಡತ್ಲಗಿ, ಅದ್ ರುಚಿ ಹೆಂಗಿರೋದು? ಇಷ್ಟೆಲ್ಲ ಗೊತ್ತಿದ್ರು ಅದ್ಯಾಕಪ್ಪ ಇದನ್ನೆಲ್ಲ ಬಿಟ್ಟು ತಿನ್ನಬಾರದ ತಿನ್ನೋಕ್ ಹೋಗಿದ್ದು? ಆದ್ರೂ ನೀವ್ ಹೇಳ್ದಂಗೆ ನೆಲ್ಲಕ್ಕಿ ಅನ್ನ ಅನ್ನೋದು ಆ ಕಾಲಕ್ಕೆ ದೊಡ್ಡ ಅಡುಗೆ ಆಗಿತ್ತು. ಸಾಹುಕಾರರ ಮನೇಲಿ ಮಾತ್ರ ಆಗಾಗ ಅದನ್ನ ಮಾಡೋರು. ನಮ್ಮ ಮನೇಲಿ ಹಬ್ಬದ ದಿವಸ ಮಾತ್ರ ಬಿಳಿ ಅಕ್ಕಿ ಅನ್ನ ಕಾಣ್ತಾ ಇದ್ದಿದ್ದು. ಅಷ್ಟಕ್ಕೂ ಆಗೆಲ್ಲ ಸೋನಮಸೂರಿ, ಬಾಸುಮತಿ ಮುಂತಾದ ಅಕ್ಕಿಗಳ ಹೆಸರನ್ನೇ ಕೇಳಿರ್ಲಿಲ್ಲ. ಆಗೇನಿದ್ರು ದೊಡ್ಡಿ ಭತ್ತ, ಐಆರ್ 8, ಜಯ ಈ ತರ ದಪ್ಪಕ್ಕಿ ನಮಗ್ ಗೊತ್ತಿತ್ತು. ಇಷ್ಟೇ ಇಷ್ಟು ಉಂಟ್ರು ಸಾಕು ಹೊಟ್ಟೆ ತುಂಬಿ ತುಳುಕೋದು ಅಂತೀನಿ. ಅವಾಗೆಲ್ಲ ಹೆಂಗವ ಹೊಟ್ಟೆ ತುಂಬಾ ಮುದ್ದೆ, ಕೈ ತುಂಬಾ ಅನ್ನ. ಆ ಕಾಲದಲ್ಲಿ ಅನ್ನ ಅನ್ನೋದು ಪ್ರಧಾನವಾದ ಆಹಾರ ಆಗಿರ್ಲಿಲ್ಲ. ಏನಿದ್ರು ಜೋಳದ ರೊಟ್ಟಿ, ರಾಗಿ ಮುದ್ದೆ, ಉಚ್ಚೆಳ್ ಚಟ್ನಿ, ಗಟ್ಟಿ ಮೊಸರು ಹಾಕೊಂಡು ಉಂಬಿದ್ರೆ ಹೊಟ್ಟೆನೆ ಹಸಿಯಂಗಿಲ್ ಕಣವ. ಹೊಲದಲ್ಲಿ ನೂರಾ ಒಂಥರದ ಸೊಪ್ಪು ಸಿಗೋದು, ಬೆರಕೆ ಸೊಪ್ಪಿನ ಉಳಿಸೊಪ್ಪು, ಮಶ್ಸೊಪ್ಪು ಮಾಡಿಕೊಂಡು ಅದ್ರ ಜೊತೆಗೆ ಒಂದಿಷ್ಟು ತುಪ್ಪ ಹಾಕೊಂಡು ಮುದ್ದೆ ಜೊತೆಗೆ ಊಟ ಮಾಡ್ತಾ ಇದ್ರೆ ಏ ಅದ್ರ ಮುಂದೆ ಈ ನಿಮ್ ಪಾನಿಪೂರಿ, ಗೋಬಿ ಮಂಚೂರಿ, ನೂಡಲ್ಸ್ ಅದು ಇದ್ದು ಯಾವ ಲೆಕ್ಕ ಹೇಳು. ಈಗ ನೋಡಪ್ಪ, ಅನ್ನಕ್ಕೆ ಒಗ್ಗರಣೆ ಹಾಕಿದ್ರೆ ಚಿತ್ರಾನ್ನ, ಅದೇ ಅನ್ನಕ್ಕೆ ತರಕಾರಿ ಹಾಕಿದ್ರೆ ಪಲಾವು, ಟೊಮೆಟೊ ಹಣ್ಣು ಹಾಕಿದ್ರೆ ಟೊಮೆಟೊ ಬಾತು, ಬೇಳೆ ಹಾಕಿದ್ರೆ ಬಿಸಿಬೇಳೆ ಬಾತು, ಅನ್ನನ ಫ್ರೈ ಮಾಡಿದ್ರೆ ಫ್ರೈಡ್ ರೈಸ್, ಬದನೆಕಾಯಿ ಹಾಕಿದ್ರೆ ವಾಂಗಿ ಬಾತು, ಹುಣಸೆ ಹುಳಿ ಗೊಜ್ಜು ಹಾಕಿದ್ರೆ ಪುಳಿಯೋಗರೆ. ಒಟ್ಟಿನಲ್ಲಿ ಒಂದೇ ಅನ್ನದ ಬೇರೆ ಬೇರೆ ವೇಷಗಳು ನೋಡು. ನೀನ್ ಹೇಳೋದು ಸರಿಯಾಗೈತ್ ಗೌರಮ್ಮ. ಇಷ್ಟು ದಿವಸ ಇದನ್ನ ನಾವು ಯೋಚನೆ ಮಾಡಿರ್ಲಿಲ್ಲ. ವರ್ಷದಲ್ಲಿ 360 ದಿನ 30 ಇದನ್ನೇ ತಿಂತಾ ಇದ್ರೆ ಶುಗರ್ ನಂತ ಕಾಯಿಲೆ ಬರ್ದೆ ಇನ್ನೇನಾಗುತ್ತೇಳವ? ಹಂಗ್ ನೋಡಿದ್ರೆ ಈ ಚಪಾತಿ, ಪೂರಿ, ಪರೋಟ ಇದೆಲ್ಲ ನಮ್ಮ ಆಹಾರ ಆಗಿರ್ಲಿಲ್ಲ, ಇತ್ತೀಚೆಗೆ ರೂಢಿ ಬಂದಿದ್ದು. ಸಾವೆ, ನವಣೆ, ಸಜ್ಜೆ, ಆರ್ಕ, ಕೊರ್ಲೆ, ಊದ್ಲು, ಬರಗು ಇವುಗಳ ಜಾಗಕ್ಕೆ ಬೇರೆ ಯಾವ್ಯಾವ್ದೋ ಆಹಾರಗಳು ಬಂದು ಕೂತ್ಕೊಂಡವೆ. ಇದು ಒಂಥರ ಒತ್ತುವರಿ ಇದ್ದಂಗೆ ಕಣಿಂಗಮ್ಮ. ಮೂಲ ನಿವಾಸಿಗಳು ಮೂಲೆ ಗುಂಪಾಗಿ ವಲಸೆ ಬಂದರೆ ಜೋರಾಗ್ತಾರಲ್ಲ ಅಂತ ಕತೆ ತಾಯಿ. ಇದು ನಮ್ಮದಲ್ಲದ ಊಟದ ಪದ್ಧತಿ ನಮ್ಮಲ್ಲಿಲ್ಲದ ಅನೇಕ ಹೊಸ ಹೊಸ ರೋಗಗಳಿಗೆ ಕಾರಣ ಆಯ್ತು. ತಿಂಡಿ ಏನು ಅಂದ್ರೆ ಬ್ರೆಡ್ ಜಾಮೂನ್ ಕಾಲ ಬಂತು. ಜೋಳದ ರೊಟ್ಟಿಗೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ರೆ ಆಹಾಹಾ ಏನು ಸುಖವಾಗಿತ್ತು. ಅದರಲ್ಲೂ ಜೋಳದ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಮಾರನೇ ದಿನ ಅಬ್ಬಬ್ಬಬ್ಬಬ್ಬ ಅದೇನು ಸುಖವಾಗಿ ಸಲೀಸಾಗಿ ಹೊಟ್ಟೆ ಖಾಲಿ ಆಗ್ತಿತ್ತು ಅಂದ್ರೆ ಅದೊಂಥರಾ ಸ್ವರ್ಗ ಸುಖ ಗಂಗಮ್ಮ. ನಿಜ ಕಣ್ಜಯಮ್ಮ, ಅದನ್ ಕೇಳಿದ್ರೆ ಗೊತ್ತಾಗಲ್ಲ, ಅಭ್ಯಾಸ ಮಾಡಿ ನೋಡಿದ್ರೆ ತಿಳಿಯುತ್ತೆ. ಶೌಚ ಮಾಡಕ್ಕೆ ಯಾವ ಮಾತ್ರೆ ಔಷಧಿ ಒಂದು ಬೇಡ. ಅದಕ್ಕೆ ಮತ್ತೆ ಹೇಳೋದು, ನಾವು ವಾಸ ಮಾಡೋ ಸ್ಥಳದಲ್ಲಿ ಯಾವ ಆಹಾರ ಸೂಕ್ತೋ ಅದನ್ನ ಪ್ರಕೃತಿ ತಾನಾಗೆ ನಮಗೆ ಕೊಟ್ಟಿರುತ್ತೆ, ಅದನ್ನ ತಿಳ್ಕೊಂಡು ಪಾಲಿಸೋದು ನಮ್ಮ ಜವಾಬ್ದಾರಿ. ಈ ಮೈದಾ ಹಿಟ್ಟು, ಸಕ್ಕರೆ, ಕಲಬೆರಿಕೆ ಎಣ್ಣೆ ಇದರಿಂದನೇ ಹತ್ತಾರು ಕಾಯಿಲೆಗಳು ಬರೋದು. ಇದೆಲ್ಲ ಅಷ್ಟು ಸುಲಭವಾಗಿ ಜೀರ್ಣ ಆಗೋಲ್ಲ, ಕರುಳು ಒಟ್ಟಿಗೆ ಅಂಟಿಕೊಂಡು ವಿಪರೀತ ತೊಂದರೆ ಕೊಡುತ್ತೆ. ಈ ನೆಲದ ಆಹಾರವನ್ನ ನಾವು ತಿಂತಾ ಇದ್ದಾಗ ಯಾವ ರೋಗನೂ ಇರ್ಲಿಲ್ಲ. ಅದಕ್ಕೇನಪ್ಪ ರೇಡಿಯೋ, ಟಿವಿ, ಪೇಪರ್ನಲ್ಲಿ ಎಲ್ಲ ಕಡೆ ಸಿರಿಧಾನ್ಯ ಬಳಸಿ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳ್ತಾನೇ ಇರ್ತಾರೆ ಕಣವ. ಅಷ್ಟೇ ಅಲ್ಲ, ಸಿರಿಧಾನ್ಯ ಬೆಳೆಯುವ ರೈತರಿಗೂ ಕೃಷಿ ಇಲಾಖೆಯಿಂದ ಪ್ರೋತ್ಸಾಹ ಧನ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಹೆಚ್ಚು ಇಳುವರಿ ಕೊಡುವ, ಬೇಗ ಕೊಯ್ಲಿಗೆ ಬರುವ ತಳಿಗಳನ್ನು ಕಂಡಿಡಿದಿದ್ದಾರಂತೆ. ಇಲಾಖೆಯಿಂದ ಸಿರಿಧಾನ್ಯ ಮೇಳಗಳನ್ನು ಕೂಡ ಮಾಡ್ತಾರೆ. ಸಿರಿಧಾನ್ಯದ ಪಾಕ ಸ್ಪರ್ಧೆ ಆಯೋಜಿಸಿ ಇದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಪ್ರಯತ್ನ ಕೂಡ ಮಾಡ್ತಾರೆ. ಸಿರಿಧಾನ್ಯನ ಹೆಚ್ಚೆಚ್ಚಾಗಿ ಬಳಸುವಂತೆ ಪ್ರೋತ್ಸಾಹ ಮಾಡ್ತಾರೆ. ಇತ್ತೀಚೆಗೆ ಈ ಧಾನ್ಯಗಳು ಉಪಯೋಗಿಸಿಕೊಂಡು ಅನೇಕ ರೀತಿಯ ಹೊಸ ಹೊಸ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ. ರೊಟ್ಟಿ, ಅನ್ನ, ಇದರ ಜೊತೆಗೆ ಚಕ್ಲಿ, ಕೋಡ್ಬಾಳೆ, ನಿಪ್ಪಟ್ಟು, ಸಿಹಿ ಉಂಡೆ, ಮಿಠಾಯಿ, ಪೇಡ, ಹೋಳಿಗೆ, ಇನ್ನೂ ಏನೇನೋ ಮಾಡತ್ ಕಲ್ತಿದ್ದಾರೆ. ಸಿರಿಧಾನ್ಯಗಳ ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ, ನಿಜವಾ? ತಿನ್ನೋಕ್ ಮೊದ್ಲು ಇದೆಲ್ಲ ಗೊತ್ತಿರ್ಬೇಕು ನೋಡು, ಅದಕ್ಕೆ ಕೇಳ್ದೆ ಅಲ್ವಾ ಗಂಗಮ್ಮ? ಹೌದು, ಅದಕ್ಕೆ ನೀರಿನಲ್ಲಿ ಚೆನ್ನಾಗಿ ನೆನೆಸಿದ ನಂತರ ಬೇಯಿಸಿದ್ರೆ ಒಳ್ಳೇದು ಅಂತಾರೆ. ಅದ್ರ ಜೊತೆಗೆ ಸ್ವಲ್ಪ ಹಾಲು, ತುಪ್ಪ, ಮೊಸರು ಇವುಗಳನ್ನು ಉಪಯೋಗಿಸೋದ್ರಿಂದ ರಕ್ತದ ಒತ್ತಡದ ಸಮಸ್ಯೆ ನಿವಾರಣೆ ಆಗುತ್ತಂತೆ. ಸಿರಿಧಾನ್ಯಗಳಲ್ಲಿ ಸಕ್ಕರೆ ಕಾಯಿಲೆ ಕೂಡ ಹತೋಟಿ ಆಗುತ್ತಂತೆ. ರಕ್ತದಲ್ಲಿನ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡೋ ಶಕ್ತಿ ಈ ಸಿರಿಧಾನ್ಯಗಳಿಗೆ ಇರುತ್ತಂತೆ. ಅಷ್ಟೇ ಯಾಕಮ್ಮ, ಸಿರಿಧಾನ್ಯಗಳನ್ನ ಈಗಾಗಲೇ ಕ್ಯಾನ್ಸರ್ ಬಂದವರಿಗೆ ಇವುಗಳನ್ನು ತಿನ್ನೋದ್ರಿಂದ ಅನುಕೂಲ ಇದೆಯಂತೆ. ಕಫವನ್ನು ನಿವಾರಿಸುವ ಗುಣ, ಉಸಿರಾಟದ ತೊಂದರೆ ನಿವಾರಿಸುವ ಶಕ್ತಿ ಇವುಗಳಿಗೆ ಇದೆ ಅಂತಾರೆ. ಮಲಬದ್ಧತೆ ನಿವಾರಿಸುತ್ತೆ, ಮೂಲವ್ಯಾಧಿ ಕಾಯಿಲೆಯಲ್ಲಿ ಔಷಧಿಯಂತೆ ಕೆಲಸ ಮಾಡುತ್ತೆ. ದೇಹದೊಳಗಿನ ಅನೇಕ ಕಲ್ಮಶಗಳನ್ನ ಹೊರಗೆ ಹಾಕುವ ಶಕ್ತಿ ಕೂಡ ಈ ಧಾನ್ಯಗಳಿಗಿದೆ. ಪಿತ್ತದೋಷ, ರಕ್ತದೋಷಗಳನ್ನ ನಿವಾರಣೆ ಮಾಡುತ್ತೆ. ಮೂತ್ರಪಿಂಡಗಳಿಗೆ ಕೂಡ ಒಳ್ಳೇದು ಮಾಡುತ್ತಂತೆ. ಬೇಡವಾದ ಅನಿಲವನ್ನು ನಿವಾರಿಸುತ್ತೆ. ನರನಾಡಿಗಳಿಗೆ ಉತ್ತಮವಾದ ಶಕ್ತಿಯನ್ನು ಒದಗಿಸುತ್ತಂತೆ ಜಯಮ್ಮ. ಕರುಳು, ಜೀರ್ಣಾಂಗಗಳಿಗೆ ಸಹಾಯ ಮಾಡೋ ಶಕ್ತಿ ಈ ಸಿರಿಧಾನ್ಯಗಳಿಗೆ ಇರುತ್ತಂತೆ. ಅಷ್ಟೇ ಯಾಕಮ್ಮ, ಸಿರಿಧಾನ್ಯಗಳನ್ನ ನಿರಂತರವಾಗಿ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆಯನ್ನ ಕೂಡ ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ. ಈಗಾಗಲೇ ಕ್ಯಾನ್ಸರ್ ಬಂದವರಿಗೆ ಇವುಗಳನ್ನು ತಿನ್ನೋದ್ರಿಂದ ಅನುಕೂಲ ಇದೆಯಂತೆ. ಕಫವನ್ನು ನಿವಾರಿಸುವ ಗುಣ, ಉಸಿರಾಟದ ತೊಂದರೆ ನಿವಾರಿಸುವ ಶಕ್ತಿ ಇವುಗಳಿಗೆ ಇದೆ ಅಂತಾರೆ. ಮಲಬದ್ಧತೆ ನಿವಾರಿಸುತ್ತೆ, ಮೂಲವ್ಯಾಧಿ ಕಾಯಿಲೆಯಲ್ಲಿ ಔಷಧಿಯಂತೆ ಕೆಲಸ ಮಾಡುತ್ತೆ. ದೇಹದೊಳಗಿನ ಇವುಗಳಲ್ಲಿ ಪ್ರೋಟೀನು, ನಾರಿನ ಅಂಶಗಳು ಹೆಚ್ಚಾಗಿದೆಯಂತೆ. ಹೀಗಾಗಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಕಂಡ್ರವ. ಹಂಗಂತ ಯಾವುದನ್ನಾಗ್ಲಿ ಹೆಚ್ಚಾಗಿ ಬಳಸೋದು ಒಳ್ಳೆಯದಲ್ಲ. ಬೇರೆ ಬೇರೆ ಆಹಾರದ ಜೊತೆಗೆ ಇದನ್ನು ಕೂಡ ಉಪಯೋಗಿಸಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಬೇಕು. ಒಂದೇ ಬಗೆಯ ಸಿರಿಧಾನ್ಯವನ್ನ ಪ್ರತಿ ದಿನ ತಿನ್ನೋದ್ರ ಬದಲಾಗಿ ಒಂದೊಂದ್ ದಿವಸ ಒಂದೊಂದ್ ಸಿರಿಧಾನ್ಯವನ್ನ ತಿನ್ನೋ ಅಭ್ಯಾಸ ಮಾಡ್ಕೋಬೇಕು ಗಂಗಮ್ಮ. ನಿಜ ಜಯಮ್ಮ, ಈಗ ನೋಡು ಅನೇಕ ವರ್ಷಗಳಿಂದ ನಮ್ಮ ಆಹಾರ ಅಂದ್ರೆ ಬರೀ ಅನ್ನ. ಇಂತಹ ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಬೇಕು. ಈ ನೆಲದಲ್ಲಿ ಸಿಕ್ಕುವ ವಿಧವಾದ ಆಹಾರ ಬಳಸಬೇಕು ನಾವು. ಸರಿಯಾಗಿ ಹೇಳಿದೆ ಗಂಗಮ್ಮ, ಆಹಾರದಲ್ಲಿ ವೈವಿಧ್ಯತೆ ಇರಬೇಕು. ಸಿರಿಧಾನ್ಯ, ಸೊಪ್ಪು, ತರಕಾರಿ ಒಳ್ಳೆಯ ಗಾಣದ ಎಣ್ಣೆ ಬೇಳೆ ಕಾಳು ಎಲ್ಲಾ ಇರಬೇಕು ಅಂತ ತೂಕ ಮಾಡಿ ತಿನ್ಬೇಕಾ? ಸಮತೂಕ ಅಂದ್ರೆ ತೂಕ ಮಾಡೋದು ಅಂತ ಅಲ್ಲ, ಎಲ್ಲ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಇರುವಂತ ಆಹಾರ ಅಂತ ಅದು. ಓ, ಹಿಂದೆಲ್ಲ ನಮ್ ಪೂರ್ವಿಕರಿಗೆ ಇದೆಲ್ಲ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅಲ್ವಾ? ಹೌದು ಗಂಗಮ್ಮ, ಯಾವುದೇ ಡಿಗ್ರಿ ಕೋರ್ಸ್ ತರಬೇತಿ ಮತ್ತೊಂದು ಇಲ್ಲದೆ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ರು. ಒಂದೊಂದು ಹಬ್ಬದಲ್ಲಿ ಒಂದೊಂದ್ ತರದ ಅಡಿಗೆ ಮಾಡೋರು. ಅದ್ರ ಹಿಂದೆ ಆಯಾ ಕಾಲಕ್ಕೆ ನಮ್ಮ ದೇಹಕ್ಕೆ ಬೇಕಾದ ಪೋಷಣೆಯನ್ನ ನೀಡಬೇಕಾಗಿತ್ತಲ್ಲ, ಆ ತರದ ಆಹಾರ ಪದ್ಧತಿ ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆಹಾರದಂತೆ ಬುದ್ಧಿ ಅಂತ ಹೇಳಲ್ವೇ, ನಾವು ತಿನ್ನುವ ಆಹಾರ ಕೇವಲ ದೇಹದ ಆರೋಗ್ಯ ಮಾತ್ರ ಕಾಪಾಡಲ್ಲ, ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಸರಿಯಾದ ಸ್ಥಿತಿಯಲ್ಲಿ ಇಡುತ್ತೆ. ನಮ್ಮ ಆಹಾರ ಪದ್ಧತಿಯನ್ನು ಬೇರೆ ಯಾರೋ ನಿರ್ಧಾರ ಮಾಡೋಕೆ ಬಿಡಬಾರದು ಅಂತ ಹೇಳ್ತಿರಲ್ಲ, ಹಂಗಂದ್ರೆ ಏನು ಅಂತ ಗೊತ್ತ ಗಂಗಮ್ಮ? ಅದೇ ಕಣವ, ನಾವೆಲ್ಲವ ಟಿವಿ ಪೇಪರ್ನಲ್ಲಿ ಬಣ್ಣ ಬಣ್ಣದ ಚಿತ್ರ ಆಕರ್ಷಕ ಮಾತುಗಳು ಯಾರ್ಯಾರ್ದೋ ಮಖ ನೋಡಿ ಅವ್ರು ಹೇಳೋದು ಕೇಳಿ ಪ್ಯಾಕೆಟ್ ಫುಡ್ಡು ರೆಡಿ ಟು ಈಟು ಕರ್ದಿದ್ದು ಉರ್ದಿದ್ದು ಎಲ್ಲ ತಂದು ತಿನ್ನಲ್ವೇ. ಅದೇ ಇನ್ನೇನ್ ಮತ್ತೆ ಜಾಹೀರಾತು ಕೊಟ್ಟು ನಮ್ಮ ಮನಸ್ಸನ್ನ ಬದಲಾಯಿಸಿ ಅವರು ವ್ಯಾಪಾರ ಜಾಸ್ತಿ ಮಾಡಿ ಲಾಭ ಮಾಡಿಕೊಳ್ಳೋದು ಅವ್ರ ಉದ್ದೇಶ. ಹಿಂಗಾಗಿ ನಮ್ಮ ಅನೇಕ ಆಹಾರ ಪದ್ಧತಿಗಳು ಕಣ್ಣುಮರೆ ಆಗಿ ಹೋಗಿದ್ದಾವೆ. ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿ ವೇಷ ಭಾಷಾ ನಡವಳಿಕೆ ಸಂಬಂಧಗಳು ಹೀಗೆ ಎಲ್ಲಾ ಕಡೆ ಕೂಡ ಈ ಜಾಹೀರಾತುಗಳು ವಿಪರೀತವಾದ ಪ್ರಭಾವ ಬೀರಿ ತುಂಬಾ ಕೆಟ್ಟ ಪರಿಣಾಮ ಉಂಟು ಮಾಡ್ತಾ ಇದ್ದಾವೆ. ಇದನ್ನೇ ಲಾಭಿ ಅಂತ ಕರೀತಾರೆ. ನಮಗೆ ಗೊತ್ತಿಲ್ದಂಗೆ ನಾವು ಅದನ್ನ ಒಪ್ಪಿಕೊಳ್ಬಿಡ್ತೀವಿ. ಹೊಸ ನೀರು ಬಂದು ಹಳೆ ನೀರನ್ನ ಕೊಚ್ಚಿಕೊಂಡು ಹೋಯ್ತು ಅಂತಾರಲ್ಲ, ಹಂಗಾಯ್ತು. ನಮ್ ಭೂಮಿ ಬೀಜ ಗೊಬ್ಬರ ತಿಳುವಳಿಕೆ ಎಲ್ಲವನ್ನು ಯಾರಿಗೋ ಅಡ ಇಟ್ಟು ಮಾರ್ಕೊಂಡು ಕೂತಿದ್ದೀವಿ. ಇದು ಕೂಡ ಒಂಥರ ದಾಸ್ಯನೇ ಅಲ್ವಾ? ಸರಿಯಾಗಿ ಹೇಳಿದೆ ಜಯಮ್ಮ. ಈ ಕಿರುಧಾನ್ಯದ್ದು ಅದೇ ಕತೆ ನೋಡು. ಬಣ್ಣಕ್ಕೆ ಮಾರು ಹೋಗಿ ಚಿನ್ನದಂತ ಧಾನ್ಯವನ್ನ ಮಾರ್ತ ಕುಂತಿದ್ದಾರೆ. ಎಂತ ಹವಾಮಾನ ಪರಿಸ್ಥಿತಿಯಲ್ಲೂ ಕೂಡ ಚೆನ್ನಾಗಿ ಬೆಳೆದು ಕಾಳು ಮತ್ತೆ ಹುಲ್ಲನ್ನು ಕೊಡೋ ಶಕ್ತಿ ಈ ಸಿರಿಧಾನ್ಯಕ್ಕಿದೆ. ಬರಕ್ಕೂ ಕೂಡ ಬಗ್ದಾ ಇರೋ ಬೆಳೆ ಇದು. ಧಾನ್ಯವನ್ನ ಮಾರ್ತ ಕುಂತಿದ್ದಾರೆ. ಎಂತ ಹವಾಮಾನ ಪರಿಸ್ಥಿತಿಯಲ್ಲೂ ಕೂಡ ಚೆನ್ನಾಗಿ ಬೆಳೆದು ಕಾಳು ಮತ್ತೆ ಹುಲ್ಲನ್ನು ಕೊಡೋ ಶಕ್ತಿ ಈ ಸಿರಿಧಾನ್ಯಕ್ಕಿದೆ. ಬರಕ್ಕೂ ಕೂಡ ಬಗ್ದಾ ಇರೋ ಬೆಳೆ ಇದು. ಹಿಂಗಾಗಿ ಮತ್ತೆ ಇವುಗಳಲ್ಲಿ ಸತ್ವ ಕೂಡ ಜಾಸ್ತಿ ಇರುತ್ತೆ. ಅಷ್ಟಲ್ದೆ ನಮ್ಮ ಹಿರಿಯರು ಇದನ್ನು ಉಳಿಸಿ ಬೆಳೆಸಿಕೊಂಡು ಬಂದಿಲ್ಲ. ಅದಕ್ಕೆ ಅಲ್ವೇ ನಮ್ಮ ವಿಜ್ಞಾನಿಗಳು ಕೆವಿಕೆಗಳು ರೈತರು ಆಹಾರ ತಜ್ಞರು ಈ ಧಾನ್ಯಗಳನ್ನ ಮಹತ್ವದ ಬಗ್ಗೆ ಹೇಳೋದು. ನಾವು ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಇಂಥ ಆಹಾರ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಡ್ಬೇಕು. ಇಲ್ಲದೆ ಹೋದ್ರೆ ನಮ್ಮ ತನ ಅನ್ನೋದು ಎಲ್ಲಿ ಉಳಿಯುತ್ತೆ ನೀವೇ ಹೇಳಿ. ಮಾರಾಯ್ತಿ, ಆ ಕೆಲಸ ಮೊದಲು ಮಾಡ್ಬೇಕು. ಮಕ್ಕಳ ಹತ್ರನೇ ನಾನೇ ಅದು ಇದು ಹೋಗ್ತಿದ್ದೆ ಜ್ಞಾನಿಸ್ಕೊಂಡ್ರೆ ನಾಚಿಕೆ ಆಗ್ತಿತ್ತು. ದೊಡ್ಡವರು ನಾವೇ ಹಿಂಗ್ ಮಾಡಿದ್ರೆ ಮಕ್ಳು ಇನ್ನೇನ್ ಮಾಡ್ತವೆ, ಅವು ಇದನ್ನೇ ಕಲಿತವೆ. ತಗ, ಕಣ್ಣು ಮುಂದೆ ಸಿರಿ ಸಂಪತ್ ಇದ್ರು ಅದನ್ನ ಕಾಣದೆ ಏನೇನೋ ತಿನ್ನಕ್ ಹೋಗ್ತಿವಲ್ಲ, ನಮ್ ಬುದ್ಧಿಗೆ ಏನ್ ಹೇಳಿ? ಡಾಕ್ಟರ್ ಖಾದರ್ ಒಲಿಯವರು ಈ ಸಿರಿ ಮಾಡಿದ್ರೆ ಮಕ್ಳು ಇನ್ನೇನ್ ಮಾಡ್ತವೆ, ಅವು ಇದನ್ನೇ ಕಲಿತವೆ. ತಗ, ಕಣ್ಣು ಮುಂದೆ ಸಿರಿ ಸಂಪತ್ ಇದ್ರು ಅದನ್ನ ಕಾಣದೆ ಏನೇನೋ ತಿನ್ನಕ್ ಹೋಗ್ತಿವಲ್ಲ, ನಮ್ ಬುದ್ಧಿಗೆ ಏನ್ ಹೇಳಿ? ಡಾಕ್ಟರ್ ಖಾದರ್ ಒಲಿಯವರು ಈ ಸಿರಿಧಾನ್ಯಗಳ ಬಗ್ಗೆ ವಿಪರೀತವಾದ ಆಸಕ್ತಿ ಬೆಳೆಸಿಕೊಂಡು ಸಂಶೋಧನೆ ಮಾಡಿ ಎಲ್ರಿಗೂ ಕೂಡ ಇವುಗಳ ಮಹತ್ವದ ಬಗ್ಗೆ ಮಾಡಿದ್ರೆ ಮಕ್ಳು ಇನ್ನೇನ್ ಮಾಡ್ತವೆ, ಅವು ಇದನ್ನೇ ಕಲಿತವೆ. ತಗ, ಕಣ್ಣು ಮುಂದೆ ಸಿರಿ ಸಂಪತ್ ಇದ್ರು ಅದನ್ನ ಕಾಣದೆ ಏನೇನೋ ತಿನ್ನಕ್ ಹೋಗ್ತಿವಲ್ಲ, ನಮ್ ಬುದ್ಧಿಗೆ ಏನ್ ಹೇಳಿ? ಡಾಕ್ಟರ್ ಖಾದರ್ ಒಲಿಯವರು ಈ ಸಿರಿಧಾನ್ಯಗಳ ಬಗ್ಗೆ ವಿಪರೀತವಾದ ಆಸಕ್ತಿ ಬೆಳೆಸಿಕೊಂಡು ಸಂಶೋಧನೆ ಮಾಡಿ ಎಲ್ರಿಗೂ ಕೂಡ ಇವುಗಳ ಮಹತ್ವದ ಬಗ್ಗೆ. ಇದುವರೆಗೂ ಸಿರಿಧಾನ್ಯವೆಂಬ ಸಂಪತ್ತು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದ ಬೇಕಾದ ಪೋಷಣೆಯನ್ನ ನೀಡಬೇಕಾಗಿತ್ತಲ್ಲ, ಆ ತರದ ಆಹಾರ ಪದ್ಧತಿ ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆಹಾರದಂತೆ ಬುದ್ಧಿ ಅಂತ ಹೇಳಲ್ವೇ, ನಾವು ತಿನ್ನುವ ಆಹಾರ ಕೇವಲ ದೇಹದ ಆರೋಗ್ಯ ಮಾತ್ರ. ಕೇಳುಗರೆ, ಈ ವಾರದ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮವನ್ನ ನೀವು ಕೇಳಿದಿರಿ ಅಂತ ಆದ್ರೆ, ಈ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನ ಪತ್ರದ ಮುಖಾಂತರ ಬರೆದು ನಮಗೆ ಕಳುಹಿಸಿ. ನಿಮ್ಮ ಹೆಸರುಗಳನ್ನ ಮುಂದಿನ ವಾರದ ಸರಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿ ಬಂತು. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಹವಾಮಾನ ವರದಿ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು. ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ 11 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ಇಂದು ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಸಾಧಾರಣದಿಂದ ಕಡಿಮೆ ಪ್ರಮಾಣದ ದಟ್ಟ ಮಂಜು ಅಥವಾ ಇಬ್ಬನಿ ಬೀಳುವ ಸಾಧ್ಯತೆ ಇದೆ. ಕರ್ನಾಟಕದ ರಾಜ್ಯದಾದ್ಯಂತ ಕನಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆಯಾಗಿಲ್ಲ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ಸಾಧಾರಣದಿಂದ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ನೋಂದಣಿ ಮಾಡದ ನವೀಕರಿಸದ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಜ್ಞರನ್ನು ಒಳಗೊಂಡ ವಿಶೇಷ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಯಾವುದೇ ಲೋಪ ಕಂಡುಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ ರೈತರಿಗೆ ಸಲಹೆ. ಎಲ್ಲ ಕೇಳುಗಾರ ರೈತ ಬಂಗಾರ ರೈತ ಬಂಗಾರ ರೈತ ಬಂಗಾರ ರೈತ ಬಂಗಾರ ರೈತ ಬಂಗಾರ ರೈತ ಬಂಗಾರವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ. ಎಲ್ಲ ಕೇಳುಗಾರ ರೈತ ಬಾಂಧವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು. ಸೊ ನಾನು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಅಡಿಕೆಯಲ್ಲಿ ದುಂಡಾಣು ಎಲೆಪಟ್ಟಿ ರೋಗದ ಲಕ್ಷಣ ಮತ್ತು ಅದರ ನಿರ್ವಹಣಾ ಕ್ರಮದ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಅಡಿಕೆಯ ಒಂದು ಬೆಳೆ ವಿಸ್ತೀರ್ಣ ದಿನದಿಂದ ದಿನಕ್ಕೆ ಗಣನೀಯವಾಗಿ ಹೆಚ್ಚಿಗೆ ಆಗ್ತಾ ಇದೆ. ಹೆಚ್ಚಿಗೆ ಆದಂಗೆಲ್ಲ ಸೊ ಅದಕ್ಕೆ ಬರ್ತಕ್ಕಂತಹ ರೋಗ ಮತ್ತೆ ಕೀಟಗಳ ಬಾಧೆಯೂ ಕೂಡ ಹೆಚ್ಚಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸತಕ್ಕಂತಹ ತೀರ್ಣ ದಿನದಿಂದ ದಿನಕ್ಕೆ ಗಣನೀಯವಾಗಿ ಹೆಚ್ಚಿಗೆ ಆಗ್ತಾ ಇದೆ. ಹೆಚ್ಚಿಗೆ ಆದಂಗೆಲ್ಲ ಸೊ ಅದಕ್ಕೆ ಬರ್ತಕ್ಕಂತಹ ರೋಗ ಮತ್ತೆ ಕೀಟಗಳ ಬಾಧೆಯೂ ಕೂಡ ಹೆಚ್ಚಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸತಕ್ಕಂತಹ ಪ್ರಮುಖ ರೋಗ ಅಂತಂದ್ರೆ ದುಂಡಾಣು ಎಲೆಪಟ್ಟಿ ರೋಗ ಅಂತಂದು. ಸೊ ಇದನ್ನ ಬ್ಯಾಕ್ಟೀರಿಯಲ್ ಲೀಫ್ ಸ್ಟ್ರೀಕ್ ಅಂತ ಕರಿತೀವಿ. ಸೊ ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ಒಂದು ಪ್ರಮುಖ ರೋಗ. ಕ್ಸಾಂಥೋಮೋನಸ್ ವ್ಯಾಸ್ಕ್ಯುಲಾರಮ್ ಅಂತಂದು. ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಹವಾಮಾನ ವರದಿ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು. ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ 11 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ಇಂದು ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಸಾಧಾರಣದಿಂದ ಕಡಿಮೆ ಪ್ರಮಾಣದ ದಟ್ಟ ಮಂಜು ಅಥವಾ ಇಬ್ಬನಿ ಬೀಳುವ ಸಾಧ್ಯತೆ ಇದೆ. ಕರ್ನಾಟಕದ ರಾಜ್ಯದಾದ್ಯಂತ ಕನಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆಯಾಗಿಲ್ಲ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ಸಾಧಾರಣದಿಂದ. ಇದಿಷ್ಟು ಈ ಒಂದು ರೋಗದ ಲಕ್ಷಣ. ಅದೇ ರೀತಿ ಈಗ ನಿರ್ವಹಣಾ ಕ್ರಮ ಬಗ್ಗೆ ನೋಡೋದಾದ್ರೆ, ನಿರ್ವಹಣಾ ಕ್ರಮದಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ, ಸೊ ಯಾವ್ಯಾವ ತೋಟಗಳಲ್ಲಿ ಒಂದು ಬಾಳೆಯನ್ನ ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ, ಸೊ ಅಂತಹ ತೋಟಗಳಲ್ಲಿ ಈ ಒಂದು ರೋಗದ ಬಾಧೆ ಕಡಿಮೆ ಇರೋದನ್ನ ನಾವು ಗಮನಿಸಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖ ಏನಪ್ಪಾ ಅಂತಂದ್ರೆ, ಈ ಪ್ರಾಥಮಿಕವಾಗಿ ಈ ಒಂದು ರೋಗ ಕಂಡಂತಹ ಒಂದು ಸಂದರ್ಭದಲ್ಲಿ ಆ ಎಲೆಗಳನ್ನ ತೆಗೆದು ಸುಟ್ಟು ಹಾಕೋದ್ರಿಂದಲೂ ಕೂಡ ಈ ಒಂದು ಬಾಧೆನ ನಾವು ಕಡಿಮೆ ಮಾಡಬಹುದು. ಇಷ್ಟೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ ಮೇಲೆ ನಮಗೆ ಅಂದ್ರೆ ಈ ಬ್ಯಾಕ್ಟೀರಿಯಾಗಳನ್ನ ಕೊಲ್ತಕ್ಕಂತಹ ಒಂದು ಬ್ಯಾಕ್ಟೀರಿಸೈಡ್ಸ್ ಅಂತಲಿದ್ದಾವೆ. ಸೊ ಅದರಲ್ಲಿ ಪ್ರಮುಖವಾಗಿ ಒಂದು ಮಾರುಕಟ್ಟೆಯಲ್ಲಿ ಲಭ್ಯವಿರತಕ್ಕಂತಹ ಬ್ಯಾಕ್ಟೀರಿಸೈಡ್ಸ್ ಅಲ್ಲಿ ಕಾಪರಾಕ್ಸಿಕ್ಲೋರೈಡ್ ಪ್ಲಸ್ ಸ್ಟೆಪ್ಟೋಮೈಸಿನ್ ಅಂದ್ರೆ ಸಿಂಪರಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ಹತೋಟಿ ಮಾಡಬಹುದು. ಸೊ ಅದೇ ರೀತಿ ಇನ್ನೊಂದು ಪ್ರಮುಖವಾದಂತಹ ಒಂದು ಬ್ಯಾಕ್ಟೀರಿಯಾ ನಾಶಕ, ಈ ಬ್ಯಾಕ್ಟೀರಿಯಾವನ್ನು ತಡೆಗಟ್ಟಲು ಉಪಯೋಗಿಸಬಹುದಂತಹ ಒಂದು ಬ್ಯಾಕ್ಟೀರಿಯಾ ನಾಶಕ ಯಾವ್ದಪ್ಪ ಅಂತಂದ್ರೆ ಕಾಪರ್ ಹೈಡ್ರಾಕ್ಸೈಡ್. ಇದನ್ನು ಕೂಡ 2 ಗ್ರಾಂ ಪರ್ ಲೀಟರ್ ಅಂತೆ ನಾವು ಮಿಶ್ರಣ ಮಾಡಿ ಸಿಂಪರಣೆಯನ್ನ ಮಾಡಿದ್ದೆ ಅದರಲ್ಲಿ. ಸೊ ಈ ಒಂದು ಏನು ಇಂದು ಬ್ಯಾಕ್ಟೀರಿಯಿಂದ ಬರ್ತಕ್ಕಂತಹ ದುಂಡಾಣು ಎಲೆಪಟ್ಟಿ ರೋಗ ಇದೆ. ಸೊ ಇದನ್ನ ನಾವು ನಿರ್ವಹಣೆ ಮಾಡಬಹುದು. ಇದು ಬಹಳ ಬೇಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಮೊದಲು ನಿಮ್ಮ ತೋಟಗಳಲ್ಲಿ ಒಂದು ಮೂರ್ನಾಲ್ಕು ಗಿಡದಲ್ಲಿ ಕಂಡ ತಕ್ಷಣ ಇದಕ್ಕೆ ನಿರ್ವಹಣಾ ಕ್ರಮಗಳನ್ನು ಮಾಡೋದ್ರಿಂದ ಇದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಸೊ ಈ ರೀತಿಯಾದಂತಹ ಯಾವುದೇ ಒಂದು ಬಾಧೆ ಇದ್ದರೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು 9886022223. ಧನ್ಯವಾದಗಳು. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ವಿವಿಧ ಮಾರುಕಟ್ಟೆಗಳ ಇಂದಿನ ಧಾರಣೆಯನ್ನ ನೋಡೋಣ. ಮೊದಲಿಗೆ ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ಶೇಂಗಾ ಕ್ವಿಂಟಾಲ್ಗೆ 6409 ಗರಿಷ್ಠ, ಕನಿಷ್ಠ 3009. ನಂತರ ದಾವಣಗೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಲಸಂದೆ ಗರಿಷ್ಠ 7050, ಕನಿಷ್ಠ 6850. ಸೇಬು ಗರಿಷ್ಠ 7500, ಗರಿಷ್ಠ 6500. ಕರ್ಬೂಜ ಕ್ವಿಂಟಾಲ್ಗೆ ಗರಿಷ್ಠ 2500, ಕನಿಷ್ಠ 2000. ಮೋಸಂಬಿ ಗರಿಷ್ಠ 4800, ಕನಿಷ್ಠ 4000. ಈರುಳ್ಳಿ ಗರಿಷ್ಠ 4000, ಕನಿಷ್ಠ 1000. ಕಿತ್ತಳೆ ಗರಿಷ್ಠ 4000, ಕನಿಷ್ಠ 3000. ಪಪ್ಪಾಯ ಗರಿಷ್ಠ 1500, ಕನಿಷ್ಠ 600. ಪೈನಾಪಲ್ ಗರಿಷ್ಠ 3000, ಕನಿಷ್ಠ 2600. ದಾಳಿಂಬೆ 4500 ಗರಿಷ್ಠ, ಕನಿಷ್ಠ 3500. ರಾಗಿ 6662 ಗರಿಷ್ಠ, 2757 ಕನಿಷ್ಠ. ಅಕ್ಕಿ 2455 ಗರಿಷ್ಠ, ಕನಿಷ್ಠ 2455. ತೊಗರಿ ಗರಿಷ್ಠ 5701, ಕನಿಷ್ಠ ಹಾಗೂ ಗರಿಷ್ಠ ಬೆಲೆ ಎರಡೂ ಕೂಡ ಒಂದೇ ಆಗಿದೆ. ಇನ್ನು ಗೋಧಿಯನ್ನು ನೋಡೋದಾದರೆ ಕನಿಷ್ಠ ಮತ್ತು ಗರಿಷ್ಠ 2400. ಹಿರಿಯೂರು ಮಾರುಕಟ್ಟೆ ಧಾರಣೆಯಲ್ಲಿ ಕ್ವಿಂಟಾಲ್ಗೆ ಶೇಂಗಾ ಬೀಜ ಗರಿಷ್ಠ 9949, ಕನಿಷ್ಠ ಮತ್ತು ಗರಿಷ್ಠ ಎರಡೂ ಒಂದೇ ಆಗಿದೆ. ಹೊನ್ನಾಳಿ ಕೃಷಿ ಮಾರುಕಟ್ಟೆ ಧಾರಣೆ ಹೀಗಿದೆ. ಬೀಟ್ರೋಟು ಗರಿಷ್ಠ 2200, ಕನಿಷ್ಠ 1400. ಎಲೆಕೋಸು 2200, ಕನಿಷ್ಠ 1400. ತೆಂಗಿನಕಾಯಿ 1000ಕ್ಕೆ ಗರಿಷ್ಠ 35000, ಕನಿಷ್ಠವು 35000 ಇದೆ. ಹಸಿಮೆಣಸು ಗರಿಷ್ಠ 3800, ಕನಿಷ್ಠ 3000. ಕೊಟ್ಟೂರು ಕೃಷಿ ಮಾರುಕಟ್ಟೆ ಧಾರಣೆಯಲ್ಲಿ ಕ್ವಿಂಟಾಲ್ಗೆ ಕಡಲೆಬೇಳೆ ಗರಿಷ್ಠ 6069, ಕನಿಷ್ಠ 5929. ಔಡಲ ಬೀಜ ಗರಿಷ್ಠ 5571, ಗರಿಷ್ಠ ಮತ್ತು ಕನಿಷ್ಠ ಒಂದೇ ಬೆಲೆ ಇದೆ. ಹತ್ತಿ 5951, ಗರಿಷ್ಠ ಕನಿಷ್ಠ 4609. ಹಾಗೆ ಹುರುಳಿಕಾಳು ಗರಿಷ್ಠ 3776, ಕನಿಷ್ಠ 3655. ಜೋಳ 2151, ಕನಿಷ್ಠ 1811. ರಾಗಿ ಗರಿಷ್ಠ 3566, ಕನಿಷ್ಠ 2966. ತೊಗರಿ 6162, ಕನಿಷ್ಠ 2511. ರಾಡೆಬೆನ್ನೂರು ಕೃಷಿ ಮಾರುಕಟ್ಟೆ ಧಾರಣೆ ಹೀಗಿದೆ. ಎಲೆಕೋಸು ಗರಿಷ್ಠ 1800, ಕನಿಷ್ಠ 300. ಕ್ಯಾರೆಟು 3,800, ಕನಿಷ್ಠ 3,200, ಹತ್ತಿ 8,249, ಕನಿಷ್ಠ 3,009, ಹಸಿಮೆಣಸು 3,700 ಗರಿಷ್ಠ, ಕನಿಷ್ಠ 3,200, ಟೊಮ್ಯಾಟೊ 550, ಕನಿಷ್ಠ 280. ಇದುವರೆಗೂ ವಿವಿಧ ಮಾರುಕಟ್ಟೆಗಳ ಧಾರಣೆಯನ್ನ ಕೇಳಿದಿರಿ. ಇದೀಗ ಕೇಳಿ ಜನಪದ ಗೀತೆಯನ್ನು. ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗೋ ದರಿಯೇತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ. ಯಾಕೆ ಬಡದಾಡ್ತಿತ್ತಮ್ಮ, ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗೋ ದರಿಯೇತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ. ನೀನು ಹೋಗೋ ದರಿಯೇ ತಮ್ಮ ಕಣ್ಣ ಮೋಚಿ ಕಣ್ಣ ಮೋಚಿ. ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡದ